ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ, ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಅತ್ಯಾಧುನಿಕ ಕಲಿಕಾ ಸಾಧನಗಳನ್ನು ಹೊಂದಿದ್ದು ನುರಿತ ಬೋಧಕ ವರ್ಗ, ಸುಸಜ್ಜಿತ ಲ್ಯಾಬ್, ಪಿಕಪ್ ಡ್ರಾಪ್, ಹುಡುಗರಿಗೆ ಹಾಸ್ಟೆಲ್ ಸೌಲಭ್ಯವಿದೆ. ಮುಂದಿನ ವರ್ಷಕ್ಕೆ ದಾಖಲಾತಿಗಳು ಆರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9481909533, 9449829293 ಅಥವಾ jgcs.co.in. ಸುದ್ದಿ ಜಂಪೆ ಒತ್ತಾಯರವು ಕಲ್ಲಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ: ಜಿಲ್ಲೆನ ರಸಗೊಬ್ಬರ ಕಂಪನಿ ಪ್ರತಿನಿಧಿಗ, ಸಹಕಾರ ಸಂಘದ ಕೃಷಿ ಪರಿಕರ ಮಾರಾಟ ಸಹಕಾರ ಸಂಘದ ಪ್ರತಿನಿಧಿಗ, ಮಳೆ ಬರುವ ಸಂದರ್ಭದಲ್ಲಿ ರಸಗೊಬ್ಬರನ ಕೂಡಿಡಿಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರ ಅಧ್ಯಕ್ಷತೆಯಲ್ಲಿ ಇತ್ತೀಚೆಗೆ ಪೂರ್ವಭಾವಿ ಸಭೆ ನಡೆದು ಮಡಿಕೇರಿ ಪೇಟೆನ ಜಿಲ್ಲಾಧಿಕಾರಿ ಕಚೇರಿ ಸಭಾಭವನದಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲೆಗೆ ಪೂರೈಕೆಯಾಗಿರುವ ರಸಗೊಬ್ಬರನ ಕೂಡಿಡಿದರೊಟ್ಟಿಗೆ ಹೊರ ಜಿಲ್ಲೆಗೆ ರಸಗೊಬ್ಬರ ಸಾಗಾಟ ಮಾಡದಂಗೆ ಚೆಕ್ಪೋಸ್ಟ್ಲಿ ಸರಿಯಾದ ತಪಾಸಣೆ ಮಾಡುವ ನಿಟ್ಟಿನಲ್ಲಿ ಕ್ರಮ ತಗಡಿಕೆ ಸಲಹೆ ನೀಡಿದ್ದು. ರೈತರಿಗೆ ರಸಗೊಬ್ಬರ ಸರಿಯಾಗಿ ಸರಬರಾಜು ಹಾಕು, ಕೃಷಿಕರಿಂದ ಯಾವುದೇ ರೀತಿಯ ಪುಕಾರು ಬಾಕಿ ಆಗದು, ಯಾವುದೇ ಕಳಪೆ ಗೊಬ್ಬರ ಮಾರಾಟ ಆಗದಂಗೆ ನೋಡಿಕೊಡಕುತ್ತಾವು ಹೇಳ್ದು. ಜಿಲ್ಲಾಡಳಿತ, ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ, ಜಿಲ್ಲಾ ಗ್ರಾಹಕರ ಆಯೋಗ, ಹಾಗೆ ಮಾಹಿತಿ ಕೇಂದ್ರ ಕುಶಾಲನಗರ ಇವರ ಕೂಡುಕೂಟಲ್ಲಿ ವಿಶ್ವ ಗ್ರಾಹಕರ ದಿನಾಚರಣೆ ನಾಳೆ ಹೊತ್ತಾರೆ 11 ಗಂಟೆಗೆ ಕುಶಾಲನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ನಡೆದಿದೆ. ಪ್ರವಾಸೋದ್ಯಮ ಇಲಾಖೆ ವತಿಯಿಂದ 2024-25 ಸಾಲಿ ಎಸ್ಸಿಎಸ್ಪಿ ಟಿಎಸ್ಪಿ ಯೋಜನೆಯಡಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಸಣ್ಣ ಉದ್ಯಮಿದಾರರನ್ನ ಉತ್ತೇಜಿಸಿಕೆ, 1 ತಿಂಗಳ ಕೌಶಲಾಭಿವೃದ್ಧಿ ತರಬೇತಿ ನೀಡಿಕೆ, ಹಾಗೆ ತರಬೇತಿ ಪಡೆದ ಅಭ್ಯರ್ಥಿಗಳಿಗೆ ಮೊಬೈಲ್ ಕ್ಯಾಂಟೀನ್ ವಾಹನ ಖರೀದಿಸಿಕೆ, ಸಹಾಯಧನನ ಪಡ್ಕಣಿಕೆ ಅರ್ಜಿ ಹಾಕಿದವರ ತಾತ್ಕಾಲಿಕ ಆಯ್ಕೆ ಪಟ್ಟಿನ ಪ್ರವಾಸೋದ್ಯಮ ಇಲಾಖೆನ ಸೂಚನಾ ಫಲಕದಲ್ಲಿ ಪ್ರಕಟಿಸಲಾಗುತ್ತು. ಇದರ ಬಗ್ಗೆ ಆಕ್ಷೇಪಕ ಇದ್ದರೆ 25/5 ಒಳಗೆ ಉಪನಿರ್ದೇಶಕರ ಕಚೇರಿ ಪ್ರವಾಸೋದ್ಯಮ ಇಲಾಖೆಗೆ ಸಲ್ಲಿಸಕ್ಕು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಜನ ಆರೋಗ್ಯ ಸಂಸ್ಥೆ, ಎಪಿಡರ್ಮಾಲಜಿ ವಿಭಾಗ ಬೆಂಗಳೂರು ಇವರ ಕೂಡುಕೂಟಲ್ಲಿ ಯುವ ಸ್ಪಂದನ ಯೋಜನೆಯಡಿ ಯುವ ಸಮಾಲೋಚಕರು ಮತ್ತು ಯುವ ಪರಿವರ್ತಕರಾಗಿ ಕೆಲಸ ನಿರ್ವಹಿಸಿಕೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ 25 ಆಖೇರಿ ದಿನ. ಜಾಸ್ತಿ ಮಾಹಿತಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಕಚೇರಿನ ಸಂಪರ್ಕಿಸಕ್ಕು. ವಿದ್ಯಾರ್ಥಿಗ ಸರಿಯಾದ ಸಮಯದಲ್ಲಿ ಭವಿಷ್ಯನ ರೂಪಿಸಿಕೆ ಸರಿಯಾದ ಆಯ್ಕೆನ ಮಾಡಿಕೊಡಕು ತಿಳಿ ಶಕ್ತಿ ದಿನ ಪತ್ರಿಕೆನ ಸಲಹಾ ಸಂಪಾದಕರಾದ ಪಿಜೆ ಅನಂತಶೇನವು ಹೇಳಲು. ಮಡಿಕೇರಿ ನವೋದಯ ವಿದ್ಯಾಲಯದಲ್ಲಿ ನಡೆದ ಪಿಎಂ ಶ್ರೀ ಪತ್ರಿಕೋದ್ಯಮದ ಬಗ್ಗೆ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತಾಡಿ, ಸಮಯ ತುಂಬಾ ಅಮೂಲ್ಯವಾದದ್ದು, ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತಕಡದಿದ್ದರೆ ಅದು ಬೇರೆಯವರ ಪಾಲಾದೆ ತಿಳಿ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದು. ಅಂಚೆ ಅದಾಲತ್ನ ಸಭೆ 19 ಹೊತ್ತಾರೆ 11 ಗಂಟೆಗೆ ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿ ವತಿಯಿಂದ ಸಿದ್ದಾಪುರ ರಸ್ತೆಯಲ್ಲಿರುವ ಅಶೋಕಪುರದಲ್ಲಿ ನಡೆದಿದೆ. ಅಂಚೆ ಸೇವೆಗೆ ಸಂಬಂಧಪಟ್ಟ ಪುಕಾರ್ಗಿದ್ದರೆ ಅಂಚೆ ಅಧೀಕ್ಷಕರು ಕೊಡಗು ಅಂಚೆ ವಿಭಾಗ ಇಲ್ಲಿಗೆ ನಾಳೆ ಒಳಗೆ ತಲುಪುವಂಗೆ ಕಳಸಕ ತಿಳಿ ಅಂಚೆ ಅಧೀಕ್ಷಕರು ಪ್ರಕಟಣೆ ತಿಳಿಸಲು. ಕೊಡವ ಸಾಹಿತ್ಯ ಅಕಾಡೆಮಿ ಮತ್ತು ಅಮ್ಮತಿ ಕೊಡವ ಸಮಾಜದ ಕೊಡುಕೂಟಲಿ ಕೊಡವ ಬಲ್ಯನಮ್ಮೆ ಸಾಂಸ್ಕೃತಿಕ ಉತ್ಸವ ಅಮ್ಮತಿ ಕೊಡವ ಸಮಾಜದ ಸಭಾವಡಿಲಿ 29 ಮತ್ತು 30 ನಡೆದಿದೆ. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಶಾಲಾ ಶಿಕ್ಷಣ ಇಲಾಖೆ, ಉಪನಿರ್ದೇಶಕರ ಕಚೇರಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇವರ ಕೂಡುಕೂಟಲಿ ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಣ ಶಿಕ್ಷಕರ ಆಟೋಟ ಪೈಪೋಟಿ ನಾಳೆ ಹೊತ್ತಾರೆ 10 ಗಂಟೆಗೆ ಕೂಡಿಗೆ ಡೈಟ್ ಸಭಾಬಡಿಯಲ್ಲಿ ನಡೆದಿದೆ. ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು, ಶಾಸಕರು ಸೇರಿದಂತೆ ಇನ್ನಿತರ ಗಣ್ಯ ವ್ಯಕ್ತಿಗಳು ಭಾಗವಹಿಸುವೆ. ಮಡಿಕೇರಿಯಲ್ಲಿ ಮಾಜಿ ಸೈನಿಕರ ಸಂಪರ್ಕ ಯಾರಲ್ಲಿ ಸೇವಾನಿರತ ಸಶಸ್ತ್ರ ಪಡೆಗಳ ಯೋಧರು ನಿವೃತ್ತ ಸೈನಿಕರೊಟ್ಟಿಗೆ ಸಂಪರ್ಕನ ಹಂಚಿಕೊಡುವ ನಿಟ್ಟಿನಲ್ಲಿ ಅವರೊಟ್ಟಿಗೆ ಮಾತುಕತೆ ನಡೆಸಿಕೆ ಮತ್ತು ಅಭಿಪ್ರಾಯನ ಹಂಚಿಕೊಡಿಕೆ ವೇದಿಕೆನ ಕಲ್ಪಿಸಲಾಗುತ್ತು. ಕೊಡಗಿನ ಸಶಸ್ತ್ರ ಪಡೆಗಳ ಕುಟುಂಬಗ ಇದರ ಪ್ರಯೋಜನ ಪಡ್ಕೊಳ್ಳಕು. ಇದಕ್ಕೆ ಸಂಬಂಧಪಟ್ಟಂಗೆ 24 ಹೊತ್ತಾರೆ 9 ಗಂಟೆಗೆ ಕ್ಯಾಪಿಟಲ್ ಹಾಲ್ನಲ್ಲಿ ರ್ಯಾಲಿ ನಡೆದಿದೆ. ಯಾವುದೇ ವಾಹನ ಮಾಲೀಕರು ಸಣ್ಣ ವಯಸ್ಸಿನ ಮಕ್ಕಳಿಗೆ ಮತ್ತು ಲೈಸೆನ್ಸ್ ಇಲ್ಲದೆ ಇರೋಕೆ ವಾಹನ ಓಡಿಸಿಕೆ ಅವಕಾಶ ನೀಡಿದರೆ ಅಂತಹವರ ವಿರುದ್ಧ ಕಾನೂನು ಕ್ರಮ ತಕಣುವೆ ತಿಳಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಕೆ ರಾಮರಾಜನವು ಸೂಚನೆ ನೀಡಳು. ನೆಸ್ಲೆ ಇಂಡಿಯಾ ಲಿಮಿಟೆಡ್ ಮತ್ತು ಹಾಕಿ ಕುರುಗ್ನ ಕೂಡುಕೂಟಲಿ 21-23 ಗೋಣಿಕೊಪ್ಪದ ಕಾವೇರಿ ಕಾಲೇಜಿನ ಆಟದ ಬಾಣಲಿ ನೆಸ್ಕೆಫೆ ಕೊಡಗು ಹಾಕಿ ಕಪ್ ಪಂದ್ಯಾವಳಿ ನಡೆದಿದೆ ತಿಳಿ ಆಯೋಜಕರು ತಿಳಿಸಲು. ವಿರಾಜಪೇಟೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇಸಿಹೆಚ್ಎಸ್ನ ಪಾಲಿಕ್ಲಿನಿಕ್ನ ವೈದ್ಯರು 20 ಇರುದಿಲ್ಲ ತಿಳಿ ಪಾಲಿಕ್ಲಿನಿಕ್ನ ಪ್ರಕಟಣೆ ತಿಳಿಸಲು. 21-04 ಎಸ್ಎಸ್ಎಲ್ಸಿ ಪರೀಕ್ಷೆನ ಯಾವುದೇ ತಾಪತ್ರೆ ಬಾರದಂಗೆ ನೋಡಿಕೊಡಕುತ್ತೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ವೆಂಕಟರಾಜವು ಸ್ಪಷ್ಟ ನಿರ್ದೇಶನ ನೀಡಲು. ಕಳೆದ ಸಲನಂಗೆ ಈ ಸಲನೂ ಎಸ್ಎಸ್ಎಲ್ಸಿ ಪರೀಕ್ಷೆ ಅಚ್ಚುಕಟ್ಟಾಗಿ ನಡೆಯಕ್ಕೂ ಯಾವುದೇ ರೀತಿ ಲೋಪ ಆಗದಂಗೆ ನೋಡಿಕೊಡಕುತ್ತೇಳಿ ಹೇಳ್ದು. ಇಲ್ಲಿಗೆ ಇಂದಿನ ಸುದ್ದಿ ಚಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ.

ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ. ಸ್ಯಾನ್ ಸಿಟಿ ನ್ಯೂ ಟೌನ್ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದ್ಯನುಳ್ಳ ನಾಯಕಂಡ ಲಾಂಛನ ಬೋಪಣ್ಣ. ಜಿಲ್ಲರ ರಸಗೊಬ್ಬರ ಕಂಪನಿ ಪ್ರತಿನಿಧಿಯ ಸಹಕಾರ ಸಂಘ, ಕೃಷಿ ಪರಿತರ ಮಾರಾಟ ಸಹಕಾರ ಸಂಘತರ ಪ್ರತಿನಿಧಿಯಡ ಕೂಡ ಮಳೆ ಬಪ್ಪ ಸಂದರ್ಭತ್ ರಸಗೊಬ್ಬರ ದಾಸ್ತಾನು ಸಂಬಂಧ ಜಿಲ್ಲಾಧಿಕಾರಿ ವೆಂಕಟರಾಜ ಇಂಗಡ ಅಧ್ಯಕ್ಷತೆಯ ಇಕ್ಕಾಯ್ತು ಪೂರ್ವಭಾವಿ ಸಭೆ ನಡೆದತ್. ಸಭೆಲ ಜಿಲ್ಲೆಕ್ ಪೂರೈಕೆ ಆಪ ರಸಗೊಬ್ಬರ ದಾಸ್ತಾನು ಮಾಡುವಾಂಡ ಕೂಟಕ್ಕೆ ಬೋರೆ ಜಿಲ್ಲೆಕ್ ರಸಗೊಬ್ಬರ ಸಾಗಾಣಿಕೆ ಮಾಡತನ್ನಿಕೆ ಚೆಕ್ಪೋಸ್ಟ್ಲ ಅಗತ್ಯ ತಪಾಸಣೆ ಮಾಡುವ ನಿಟ್ಟಲು ಕ್ರಮ ಎಡ್ತವನ್ನಿಕೆ ಸಲಹೆ ಕೊಡ್ತದೆ. ಅಲ್ಲತೆ ಬೊಳೆಕಾರಕ್ಕೆ ಏದೇ ರೀತಿರ ಕಳಪೆ ಗೊಬ್ಬರ ಕೊಡಬೇಕತನ್ನಿಕೆ ತಯಾರಿಕಾ ಸಂಸ್ಥೆ ಪಿನ್ಯ ಎಲ್ಲ ಖಾಸಗಿ ಅಲ್ಲತೆ ಸಹಕಾರ ಸಂಘಕಾರ ಎಚ್ಚರ ಎಡ್ತೋಣ ಎಂದು ಅಣ್ಣಚಿ.